ಯಾಕೆನ್ನ ಈ ರಾಜ್ಯ ಕೆಳೆ ತಂದೆ ಹರಿಯೇ ಸಾಕಲಾರದೆ ಎನ್ನ ಏಕೆ ಪುಟ್ಟಿಸಿದೆ ಯಾಕೆನ್ನ ಈ ರಾಜ್ಯ ಕೆಳೆ ತಂದೆ ಹರಿಯೇ ಸಾಕಲಾರದೆ ಎನ್ನ ಏಕೆ ಪುಟ್ಟಿಸಿದೆ ಯಾಕೆನ್ನ ಈ ರಾಜ್ಯ ಕೆಳೆ ತಂದೆ ಹರಿಯೇ ಹರಿಯೇ ಎನ್ನ ಕುಲದವರಿಲ್ಲ ಎನಗೊಬ್ಬ ಹಿತರಿಲ್ಲ ಮನ್ನಿಸುವ ದೊರೆಯಿಲ್ಲ ಮನಕ್ಕೆ ಜಯವಿಲ್ಲ ಮನ್ನಿಸುವ ದೊರೆಯಿಲ್ಲ ಮನಕ್ಕೆ ಜಯವಿಲ್ಲ ಹೊನ್ನೂರನ್ನಗಳಿಲ್ಲ ಒಲಿಸಿಕೊಂಬುವರಿಲ್ಲ ಹೊನ್ನೂರನ್ನಗಳಿಲ್ಲ ಒಲಿಸಿಕೊಂಬುವರಿಲ್ಲ ಇನ್ನಿಲ್ಲಿ ತರವಲ್ಲ ಇಂದಿರೇಶನೆ ಬಲ್ಲ ಇನ್ನಿಲ್ಲಿ ತರವಲ್ಲ ಇಂದಿರೇಶನೆ ಬಲ್ಲ ಯಾಕೆನ್ನ ಈ ರಾಜ್ಯ ಕೆಳೆ ತಂದೆ ಹರಿಯೇ ಸಾಕಲಾರದೆ ಎನ್ನ ಏಕೆ ಪುಟ್ಟಿಸಿದೆ ಯಾಕೆನ್ನ ಈ ರಾಜ್ಯ ಕೆಳೆ ತಂದೆ ಹರಿಯೇ ಹರಿಯೇ ಯಾಕೆನ್ನ ಈ ರಾಜ್ಯ ಕೆಳೆ ತಂದೆ ಹರಿಯೇ ಸಾಕಲಾರದೆಯನ್ನ ಏಕೆ ಪುಟ್ಟಿಸಿದೆ ಯಾಕೆನ್ನ ಈ ರಾಜಗಳ ತಂದೆ ಹರಿಯೇ ಹರಿಯೇ ಹರಿಯೇ